ಸಾಕ್ಷಿ ಅಥವಾ ದತ್ತಾಂಶಗಳನ್ನು ಸಲ್ಲಿಸದಿರುವುದರಿಂದ ಈ ಅರ್ಜಿಯನ್ನು ತಿರಸ್ಕರಿಸುವಂತೆ ಎಫ್ಕೆಸಿಸಿಐ ಮನವಿ ಮಾಡಿದೆ. ಚಿಕ್ಕಮಗಳೂರು ನಗರದಲ್ಲಿ ದತ್ತ ಜಯಂತಿಯ ಅಂಗವಾಗಿ ಬೃಹತ್ ಶೋಭಾಯಾತ್ರೆ ನಡೆಯಿತು. ಕಾಮಧೇನು ಗಣಪತಿ ದೇಗುಲದಿಂದ ಆರಂಭಗೊಂಡ ಶೋಭಾಯಾತ್ರೆಯಲ್ಲಿ ಅನೇಕ ಕಲಾ ತಂಡಗಳು, ದತ್ತಮಾಲಾಧಾರಿಗಳು, ವಾದ್ಯಗೋಷ್ಠಿ ತಂಡಗಳು ಭಾಗಿಯಾಗಿದ್ದವು. ಸುಮಾರು 15,000 ಹೆಚ್ಚು ಭಕ್ತರು ಪಾಲ್ಗೊಂಡಿದ್ದರು. ಪರಿಷತ್ ಸದಸ್ಯ ಸಿಟಿ ರವಿ, ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದು ಶೋಭಾಯಾತ್ರೆ ಉದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಭವನ ಇನ್ಮುಂದೆ ಲೋಕಭವನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅನುಮೋದನೆ. ಮೂಢನಂಬಿಕೆಗಳಿರುವ ಸಮಾಜದ ಜೊತೆ ರಾಜಿಯಾಗದಂತೆ ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ತಮ್ಮ ದೆಹಲಿ ಪ್ರವಾಸಕ್ಕೆ ರಾಜಕೀಯ ಮಹತ್ವವಿಲ್ಲ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಳಗಾವಿಯಲ್ಲಿ ಅಗ್ನಿವೀರ 6ನೇ ತಂಡದ 484 ಸೈನಿಕರಿಂದ ನಿರ್ಗಮನ ಪಥಸಂಚಲನ. ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರಗಳಲ್ಲಿ ರಷ್ಯಾ, ಸೈಬೀರಿಯಾ ದೇಶಗಳ ಸಮುದ್ರ ಹಕ್ಕಿಗಳ ಕಲರವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು. ಈಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಜಿಕೆ ಬಾಲಕೃಷ್ಣ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹಾಗೂ ಸಾಂಪ್ರದಾಯಿಕ ಹಾಡುಗಳನ್ನು ಕೇಳಬಹುದು. ಮೊದಲಿಗೆ ಕೇಳಿ ಜಿಕೆ ಬಾಲಕೃಷ್ಣ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನ. ಶ್ರೋತೃಗಳೀಗ ನಮ್ಮ ಜೊತೆ ಇದ್ದಾರೆ ಜಿಕೆ ಬಾಲಕೃಷ್ಣ ಅವರು. ಅವರು ಮಂಗಳೂರಿನ ಸಮೀಪದಲ್ಲೇ ಕೃಷಿ ಮಾಡ್ತಾ ಇರುವವರು. ನಮಸ್ಕಾರ ಸರ್. ನಮಸ್ಕಾರ ಸರ್. ನೀವೊಬ್ಬರು ಇಂಜಿನಿಯರು MCFಲ್ಲಿ, ನೀವು ಕೃಷಿಗೆ ಹೊರಟದ್ದು ಹೇಗೆ ಸರ್? ನನಗೆ ಕೃಷಿದು ಇದು ಹವ್ಯಾಸ ಮುಂಚಿನಿಂದಲೇ ಇತ್ತು. ನಮ್ಮ ಮನೆ ಅಂಗಳದಲ್ಲಿ ನಾವು ಬೇರೆ ಬೇರೆ ಟೈಪಿದು ಹೂವಿನ ಗಿಡ ಎಲ್ಲ ನೆಟ್ಟು ಖುಷಿ ಪಡ್ತಿದ್ದೆವು. ಹಾಗೆ ನನಗೆ ಕೃಷಿ ಸಣ್ಣದಿಂದಲೇ ಆಸಕ್ತಿ ಇತ್ತು. 1995 ನಾವು 1 ಎಕರೆ ಜಾಗ ನೀರ್ಮಾರ್ಗದಲ್ಲಿ ತಗೊಂಡೆವು. ಅದನ್ನು ನಾವು ಡೆವಲಪ್ ಮಾಡಲಿಲ್ಲ. 2005 ನಾನು MCFನಲ್ಲಿ ಮೇಂಟೆನೆನ್ಸ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದೆ. ಅನಂತರ ನಾನು ಸೀರಿಯಸ್ ಆಗಿ ಇದನ್ನು ಡೆವಲಪ್ ಮಾಡಬೇಕಂತ ಅದನ್ನು ತಗೊಂಡೆ ಕೈಗೆ. ಹಾಗೆ ನಾವು ಮೈನ್ ಅಡಿಕೆ ನಮ್ಮದು ಒಂದು ಈಗ ನಮ್ಮ ಹತ್ರ ಒಂದು 2,000 ಅಡಿಕೆ ಮರ ಇದೆ. ಅದರಲ್ಲಿ ಮೇಯ್ನಾಗಿ ಮಂಗಳ ಮತ್ತು ಸೈಗಾನ್ ಮತ್ತು ಮೋಹಿತ್ ನಗರ ಗಿಡಗಳಿವೆ. ಹಾಗೆ ನಮ್ಮಲ್ಲಿ ಒಂದು 120 ತೆಂಗಿನ ಮರ ಇವೆ. ಹೆಚ್ಚಿನ ಮರ ನಾನು ಕಾಸರಗೋಡು CPCRI ಅಲ್ಲಿಂದ ಪರ್ಚೇಸ್ ಮಾಡಿ ನೆಟ್ಟಿದ್ದೇವೆ. ಈಗ ಹೆಚ್ಚಿನದರಲ್ಲಿ ಫಲ ಬರ್ತದೆ. ಹಾಗೆ ನಮ್ಮ ಅಡಿಕೆದಲ್ಲಿ ನಾವು ಕರಿಮೆಣಸನ್ನು ಬಿಟ್ಟಿದ್ದೇವೆ ಮತ್ತು ಕೆಲವುದಕ್ಕೆ ಇದು ವೀಳ್ಯದೆಲೆಯನ್ನು ಬಿಟ್ಟಿದ್ದೇವೆ. ಹಾಗೆ ತೋಟದ ಮಧ್ಯದಲ್ಲಿ ನನ್ನ ಹತ್ರ ಒಂದು 80 ಇದು ನಟ್ಮೆಗ್ ಅಂದರೆ ಜಾಯಿಕಾಯಿದು ಮರ ನೆಟ್ಟಿದ್ದೇವೆ. ಅದರಿಂದ ಜಾಯಿಕಾಯಿ ಕೆಲವದರಲ್ಲೇ ಆಗ್ತದೆ ಅರ್ಧ ವರ್ಷ. ಸರಿ. ಮತ್ತು ನಾನು ರೀಸೆಂಟ್ಲಿ ಅದರ ನಡುವಿನಲ್ಲಿ ಏಲಕ್ಕಿ ಗಿಡದ ಭಾಗಮಂಡಲದಿಂದ ತಂದು ನೆಟ್ಟಿದ್ದೇವೆ. ಅದರಲ್ಲಿ ಸ್ವಲ್ಪ ಫಲ ಸ್ಟಾರ್ಟ್ ಆಗಿದೆ. ಹಾಗೆ ನಡುವಿನಲ್ಲೆಲ್ಲ ಬೇರೆ ಬೇರೆ ಟೈಪಿದ್ದು ಬಾಳೆ ಅಂದರೆ ಗಾಳಿ, ಕದಲಿ, ಮೈಸೂರು ಮತ್ತು ಕೆವಂಡೀಶ್ ಗಿಡ ನೆಟ್ಟು ಅದರಲ್ಲಿ ಬಾಳೆ ಹಣ್ಣು ಆಗ್ತದೆ. ಹಾಗೆ ಬಾಳೆ ಎಲೆಯನ್ನು ಕೂಡ ನಾವು ಮಾರ್ತೇವೆ. ಸರಿ. ಇಷ್ಟೆಲ್ಲ ನಿಮ್ಮದು ಕೃಷಿಯ ವ್ಯವಹಾರ. ಈಗ ನೀವು MCFಲ್ಲಿ ಕೆಲಸದಲ್ಲಿದ್ದವರು, ಒಂದು ಅದು ಕೂಡ ಈ ಕೃಷಿಗೆ ಪೂರಕವಾದಂತಹ ಒಂದು ಗೊಬ್ಬರವನ್ನು ಉತ್ಪಾದಿಸುವಂತಹ ಕಂಪನಿ. ಎಂ ಸಿ ಎಫ್ ನ ಉದ್ಯೋಗ ಈ ಕೃಷಿಗೇನಾದರೂ ಕೂಡ ಸಹಾಯ ಮಾಡಿತ್ತಾ ಹೇಗೆ? ಅದರಲ್ಲಿ ನಾಲೆಜ್ ಅಂತ ಹೇಳಿದರೆ ನಮಗೆ ನಾವು ಬೇರೆ ಬೇರೆ ಟೈಪ್ದು ಗೊಬ್ಬರ ಅಲ್ಲಿ ಮಾಡ್ತಿದ್ದೇವೆ. ಅದರಲ್ಲಿ ಯಾವ ಟೈಪ್ನಲ್ಲಿ ಜಾಸ್ತಿ ಇಫೆಕ್ಟ್ ಆಗ್ತದೆ ಗಿಡಕ್ಕೆ ಅದು ಸ್ವಲ್ಪ ನಾಲೆಜ್ ನನಗೆ ಇತ್ತು. ಅದರಲ್ಲಿ ನಾನು ಎನ್ ಪಿ ಕೆಯನ್ನು ನಮ್ಮ ಅಡಿಕೆಗೆ ಮತ್ತು ತೆಂಗಿಗೆ ಮಾತ್ರ ಯೂಸ್ ಮಾಡ್ತೇನೆ, ಬಾಕಿ ಎಲ್ಲ ನಮ್ಮ ಸಾವಯವ ಗೊಬ್ಬರವೇ ನಾವು ಹಾಕೋದು. ಹೌದು, ಮುಖ್ಯವಾಗಿ ಈಗ ಮೊದಲಿಗೆ ನೀವು ಕೃಷಿ ಪ್ರಾರಂಭ ಮಾಡುವಾಗ ನಿಮಗೆ ಇಂಟ್ರೆಸ್ಟ್ ಇತ್ತು, ಆದರೆ ವಿಷಯ ಗೊತ್ತಿತ್ತ ಇದನ್ನು ಹೀಗೆ ಮಾಡುವುದು ಅಂತ? ವಿಷಯ ನಾನು ಅಡಿಕೆ ಪತ್ರಿಕೆ ಮತ್ತು ಸುಮಂಗಳ ಅಂತ ಇನ್ನೊಂದು ಮತ್ತು ಗೂಗಲ್ನಲ್ಲಿ ಯೂಟ್ಯೂಬ್ನಲ್ಲಿ ಹೋಗಿ ಎಲ್ಲ ಸರ್ಚ್ ಮಾಡಿ ಮತ್ತು ಅನುಭವಸ್ತ್ರದ ಸ್ವಲ್ಪ ವಿಷಯ ತಗೊಂಡು ಇದನ್ನು ಮಾಡ್ತಾ ಇದ್ದೇನೆ. ಮಾಡ್ತಾ ಇದ್ದೀನಿ ಮೊದಲಿಗೆ ಮಾಡುವಾಗ 1995 ನೀವು ಪ್ರಾರಂಭ ಮಾಡಿದ್ದು ಹೇಳಿದ್ರಿ ಅಲ್ವಾ? ಆಗ ಮಾಡುವಾಗ ನಿಮಗೆ ಈ ಫಸ್ಟಿಗೆ 1 ಎಕರೆ ಜಾಗ ತಗೊಂಡು ಅಲ್ಲಿ ಅಡಿಕೆ ಇರಲಿಲ್ಲ, ಇತ್ತಲ್ಲಿ ಸಣ್ಣ ಗಿಡ ಇತ್ತು, ಅಲ್ಲಿ ಮೊದಲೇ ಗಿಡ ಇತ್ತು, ಒಂದು 300 ಗಿಡ ಇತ್ತು ಸಣ್ಣದು. ಅದರ ಕೃಷಿ ಮಾಡಲಿಕ್ಕೆ ನೀವು ಅನುಭವ ಹೇಗೆ ಇದು ಗೊತ್ತಾಯ್ತು ಮೊದಲಿಗೆ? ಮೊದಲಿಗೆ ಅಲ್ಲಿ ಪಕ್ಕದ ನುರಿತ ಕೆಲಸದವರಿದ್ದರು, ಅವರ ಹತ್ರ ಎಲ್ಲ ವಿಷಯ ತಿಳ್ಕೊಂಡು ನಾವು ಸ್ಟಾರ್ಟ್ ಮಾಡಿದೆವು ಮೊದಲಿಗೆ, ಹಾಗೆ ಪ್ರಾರಂಭ ಆಯಿತು. ಹೌದು, ನಂತರ ಒಂದೊಂದೇ ಸೇರಿಸ್ತಾ ಹೋದ್ರಿ. ಹೌದು, ಈಗ ಅಡಿಕೆಯ ಬಗ್ಗೆ ಬರುದಿದ್ರೆ ನೀವು ಅಡಿಕೆಯಲ್ಲಿ ಮಂಗಳ ಮತ್ತು ಮೋಹಿತ್ ನಗರ ಮತ್ತೆ ಸೈಗನ್ ಸೈಗನ್ ಮೂರು ಇದೆ, ಏನು ವ್ಯತ್ಯಾಸ ಕಾಣ್ತೀರಿ? ಅದರಲ್ಲಿ ಮಂಗಳದಲ್ಲಿ ಒಳ್ಳೆ ಫಸಲು ಬರ್ತದೆ, ಆದರೆ ಅದರ ಲೈಫ್ ಸ್ವಲ್ಪ ಕಡಿಮೆ. ಮೋಹಿತ್ ನಗರ ಅದು ಊರಿನ ಟೈಪ್ ಇದೆ ಅಡಿಕೆ, ಅದು ಉದ್ದ ಹೋಗ್ತದೆ ಮತ್ತೆ ಅಡಿಕೆ ಒಳ್ಳೆ ವೆಯ್ಟ್ ಬರ್ತದೆ ಅದಕ್ಕೆ. ಸೈಗನ್ ಅಂತ ಹೇಳಿದರೆ ಅದು ಕೂಡ ಹಾಗೆ ಒಳ್ಳೆ ಇಳುವರಿ ಇದೆ ಅದರಲ್ಲಿ, ಅದು ನಾವು ಇಟ್ಟಾಗೆ ಅಂದರೆ ನಾವು ಹೇಗೆ ಗೊಬ್ಬರ ಹಾಕ್ತೇವೆ ಸಾಕ್ತೇವೆ ಅದರ ಮೇಲೆ ಇರ್ತದೆ. ಹಾಗೆ ಹಾಗೆ ಗೊಬ್ಬರ ಅಂತ ಹೇಳಿದರೆ ಎಷ್ಟು ಗೊಬ್ಬರ ಹಾಕಬೇಕಾಗ್ತದೆ, ಹಾಕ್ತಾ ಇದ್ದೀರಿ? ಗೊಬ್ಬರ ಅಂತ ಹೇಳಿದರೆ ನಾವು ಒಂದು ಈ ಅಡಿಕೆ ಗಿಡಗಳಿಗೆ 300 ಗ್ರಾಮು ಎನ್ ಪಿ ಕೆ ಹಾಕ್ತೇವೆ, ಅದರ ನಂತರ ಅದರ ಮೇಲೆ ನಮ್ಮದು ಇದು ಎಲೆ ಎಲ್ಲ ಸವರಿ ಎಲೆ ಹಾಕ್ತೇವೆ, ಮತ್ತು ಅದರ ಮೇಲೆ ಹಟ್ಟಿ ಗೊಬ್ಬರ ಹಾಕ್ತೇವೆ. ವರ್ಷಕ್ಕೆ ಇಷ್ಟು ಮಾಡ್ತೇವೆ? ಪ್ರತಿ ವರ್ಷ ಮಾಡ್ತೇವೆ ನಾವು, ಪ್ರತಿ ವರ್ಷ ಮಾಡ್ತೇವೆ. ಹೌದು, ಮತ್ತು ಹಸಿರೆಲೆ ಗೊಬ್ಬರ ಏನಾದರೂ ಹಾಕುವಂಥದ್ದು ಏನಾದರೂ ಉಂಟಾ? ಹಸಿರೆಲೆ ಸೊಪ್ಪು ಇಂಥದ್ದೇ? ಸೊಪ್ಪು ಹಾಕ್ತೇವೆ, ಅದರ ಮೇಲೆ ಹಟ್ಟಿ ಗೊಬ್ಬರ ಹಾಕೋದು. ಪ್ರತಿ ಗಿಡಗಳಿಗೆ ಹಸಿರೆಲ್ಲ ಹಾಕ್ತೇವೆ ನಾವು. ಈ ಹೊಸತ್ತಾಗಿ ಬೇರೆ ಯಾವುದಾದ್ರೂ ಗೊಬ್ಬರ ಅಂದರೆ ಕೋಳಿ ಗೊಬ್ಬರ ಹಂದಿ ಇಂಥದ್ದೇನಾದರೂ? ಇಲ್ಲ ಇಲ್ಲ, ಕೋಳಿ ಗೊಬ್ಬರ ಒಮ್ಮೆ ಯೂಸ್ ಮಾಡಿದ್ದೇವೆ, ಅದರಲ್ಲಿ ಅಷ್ಟು ನಮಗೆ ಇಫೆಕ್ಟ್ ಕಾಣಲಿಲ್ಲ. ಅದು ಗಿಡಗಳಿಗೆ ಸ್ವಲ್ಪ ತೊಂದರೆ ಬರ್ತದೆ ಅಂತ ನಾವು ಅದನ್ನು ಸ್ಟಾಪ್ ಮಾಡಿದ್ದೇವೆ. ಈ ನೀರಾವರಿ ಎಲ್ಲ ಹೇಗೆ? ನೀರಾವರಿ ನಮ್ಮ ಹತ್ರ 2 ಬಾವಿ ಇದೆ, ಒಳ್ಳೆ ನೀರಿದೆ, ಆದರೆ ಅದು ಏಪ್ರಿಲ್ ಆಗುವಾಗ ಸ್ವಲ್ಪ ಕಡಿಮೆ ಆಗ್ತದೆ, ಅದಕ್ಕಾಗಿ ನಾವು ಬೋರ್ವೆಲ್ ತೆಗೆದೇವೆ 2. ಬೋರ್ವೆಲ್ನಲ್ಲಿ ನಮಗೆ ಧಾರಾಳ ನೀರು ಸಿಗ್ತದೆ, ಮತ್ತು ಇದಕ್ಕೆಲ್ಲ ನಾವು ಇಂಟರ್ ಕನೆಕ್ಷನ್ ಮಾಡಿದ್ದೇವೆ. ಸಪೋಸ್ ಒಂದು ಫೇಲ್ ಆದರೆ ಇನ್ನೊಂದ್ರಿ ಹಾಕಲಿಕ್ಕೆ, ಅದರಿಂದ ನಮಗೆ ನೀರಿನ ತೊಂದರೆ ಬಂದೇ ಇಲ್ಲ. ಅದು ನೀರಿಗೇನು ಕೊರತೆ ಇಲ್ಲ? ಇಲ್ಲ ಇಲ್ಲ. ಜೊತೆಗೆ ನೀವು ಹೇಳಿದ್ರಿ ಬಾಳೆಯನ್ನು ಬೆಳೆಸ್ತೀರಿ ಅಂತೇಳಿ, ಬೇರೆ ಬೇರೆ ರೀತಿಯ. ಹೌದು, ಬಾಳೆ ಈ ತೋಟದ ಮಧ್ಯದಲ್ಲಿ ಒಳ್ಳೆ ರೀತಿಯಲ್ಲಿ ನಿಮ್ಮ ಇದರಲ್ಲಿ ಬೆಳೀತಾ ಉಂಟಾ? ಹೇಗೆ? ತೋಟದ ನಡುವಿನಲ್ಲಿ ಆಗಲಿಲ್ಲ, ನಾವು ತೋಟದ ಸೈಡ್ನಲ್ಲಿ ಹಾಕಿದ್ದೇವೆ. ನೀರು ಹೊಡೆಯುವಾಗ ಅದು ಅಬ್ಸ್ಟ್ರಕ್ಟ್ ಮಾಡ್ತದೆ ಅಂತೇಳಿ ಅಡೆತಡೆ ಮಾಡ್ತದೆ ಹೀಗೆ ಈ ಸ್ಪ್ರಿಂಕ್ಲರ್ನಲ್ಲಿ, ಅದಕ್ಕಾಗಿ ನಾವು ಸೈಡ್ನಲ್ಲಿ ಹಾಕಿದ್ದೇವೆ. ಅದು ನಮಗೆ ಒಳ್ಳೆ ಇಳುವರಿ ಕೊಡ್ತದೆ, ಅದಕ್ಕಾಗಿ ನಾವು ಬೇರೆ ಗೊಬ್ಬರ ಹಾಕೋದಿಲ್ಲ, ಸಾವಯವದೇ ಉಳಿದ್ರೆ ಹಾಕ್ತೇವೆ ಅದಕ್ಕೆ. ಮತ್ತೆ ನಾವು ಅದನ್ನು ಹಾಕಿ ಬಿಡ್ತೇವೆ, ಅದರಲ್ಲಿ ಸ್ವಲ್ಪ ಹಕ್ಕಿಗಳು ತಿಂತದೆ, ಮತ್ತೆ ನಾವು ಸ್ವಲ್ಪ ತೆಗೆದು ಮಾರ್ತೇವೆ, ಮತ್ತೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಈಗ ಎಲೆ ಕೂಡ ನೀವು ಮಾರ್ತೀರಿ ಅಂತ ಹೇಳಿದ್ರಿ, ಎಲೆಗೆ ಒಳ್ಳೆ ರೇಟ್ ಸಿಗ್ತದೆ ಹೇಗೆ? ಎಲೆಗೆ ನಾವು ಅವರಿಗೆ ಅದು ಕೊಡ್ತೇವೆ, ಅವರೊಂದು 40 ಪೈಸಾ ಪರ್ ಇದು ಕೊಡ್ತೇವೆ, ಅಂದರೆ ನಮಗೆ ಅದು ಹೆಚ್ಚು ಇಡ್ಲಿಕ್ಕೆ ಆಗೋದಿಲ್ಲ, ಅದು ನೆರಳು ಜಾಸ್ತಿ ಬರ್ತದೆ, ಅದಕ್ಕಾಗಿ ನಾವು ಕೊಡ್ತೇವೆ. ಕೊಡ್ತೀರಿ? ಇದರಲ್ಲಿ ಮೈಸೂರು ಕದಳಿ ಮತ್ತು ಕ್ಯಾವೆಂಡಿಶು ಇದೆಲ್ಲರಲ್ಲಿ ಯಾವುದು ಒಳ್ಳೆಯ ರೀತಿಯಲ್ಲಿ ಬರ್ತದೆ ಬಾಳೆ? ಮೇಯ್ನ್ ನಮಗೆ ಗಾಳಿ ಮತ್ತು ಕದಳಿ ಮತ್ತು ಇದು ಪುತ್ತೂರು ಕದಳಿ ಅಂತ ಹೇಳ್ತಾರೆ, ಅದು ಮೂರು ಒಳ್ಳೆ ಬರ್ತದೆ. ಮತ್ತು ಮೈಸೂರು ನಮ್ಮತ್ರ ಸ್ವಲ್ಪ ಲಿಮಿಟೆಡ್ ಇದೆ, ಅದರಲ್ಲಿ ಅದರಲ್ಲಿ ಮಾರಾಟ ಸ್ವಲ್ಪ ಕಷ್ಟ. ಮಾರಾಟ ಅದು ದೇವಸ್ಥಾನಗಳಿಗೆ ತಗೊಳ್ತಾರೆ. ಮತ್ತು ನಾವು ಇದು ಕೆವಂಡಿಶ್ ಇದೆ ನಮ್ಮ ಹತ್ರ, ಟಿಶ್ಯೂ ಕಲ್ಚರ್ ಕೆವಂಡಿಶ್ ತಂದು ಹಾಕಿದ್ದೇವೆ. ಅದಕ್ಕೇನು ವ್ಯತ್ಯಾಸ? ಟಿಶ್ಯೂ ಕಲ್ಚರ್ ಅಂತ ಹೇಳಿದರೆ ಸಣ್ಣ ಸಣ್ಣ ಗಿಡ, ಅದು ಪಡುಬಿದ್ರೆಯಲ್ಲಿ ಒಂದು ಲ್ಯಾಬ್ನಲ್ಲಿ ನಾವು ತಗೊಂಡದು, ಅದು ಡೈರೆಕ್ಟ್ ನಿಮ್ಮ ಗಡ್ಡೆ ಅಲ್ಲ, ಬರೀ ಸಣ್ಣ ಸಣ್ಣ ಗಿಡ, ಒಂದು 11 ರುಪೀಸ್ಗೆ ಸಿಗ್ತದೆ. ಅದು ನೆಟ್ಟಿದ್ದೇವೆ, ಅದರಲ್ಲಿ ಒಳ್ಳೆ ಇಳ್ ಬರ್ತದೆ. ಅದಕ್ಕೆ ಏನಾದರೂ ಕೂಡ ವಿಶೇಷವಾಗಿ ನಾವು ಆರೈಕೆ ಮಾಡಬೇಕಾ? ಹೇಗೆ ಆರೈಕೆ? ಅವರು ಲಿಸ್ಟ್ ಕೊಟ್ಟಿದ್ದಾರೆ, ಅಷ್ಟು ನಾವು ಆರೈಕೆ ಮಾಡಲಿಕ್ಕೆ ಆಗುದಿಲ್ಲ. ನಾವು ಒಂದು ನೋಡಿ ಹೇಗೆ ಆಗ್ತದೆ ಅಂತ ತಂದು ಹಾಕಿದ್ವಿ. ಅದು ಒಳ್ಳೆ ಇಳ್ ಬರ್ತದೆ ಅದರಲ್ಲಿ. ಅಂದ್ರೆ ಅವರ ಲೆಕ್ಕ ಪ್ರಕಾರ ಜಾಸ್ತಿ ಇದು ಕೊಡಬೇಕಾಗ್ತದೆ. ಅವರು ಅದೇ ಪಿರಿಯೋಡಿಕಲ್ಸ್ ಇಷ್ಟೇ ಗೊಬ್ಬರ ಹಾಕ್ಬೇಕು, ಹೀಗೆ ಹಾಕ್ಬೇಕಂತ ಅವ್ರದ್ದು ಇನ್ಸ್ಟ್ರಕ್ಷನ್ ಇದೆ. ಅದು ನಮಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ನಮ್ಮ ಮೆಥಡ್ನಲ್ಲಿ ಹೇಗೆ ಆಗ್ತದೆ ಹಾಗೆ ನೋಡ್ತಾ ಇದ್ದೇವೆ. ಬೇರೆ ಗಿಡ ಮಾಡಿದ ಹಾಗೆ? ಹೌದು ಹೌದು, ಅದರ ಜೊತೆ ಇದು ಮಾಡ್ತೇವೆ. ಆದ್ರಿಂದ ಈ ಟಿಶ್ಯೂ ಕಲ್ಚರ್ ಕೂಡ ಒಳ್ಳೆ ಈಲ್ಡಿಂಗ್ ಕೊಟ್ಟಿದೆ ಅಂತ ನಿಮಗೆ. ಹೌದು ಹೌದು. ಆದ್ರೆ ಟಿಶ್ಯೂ ಕಲ್ಚರ್ ಮಾಡಿದ್ರೆ ಅದರಿಂದ ಬೇರೆ ಗಿಡ ಹುಟ್ಟುತ್ತದೆ ಹೇಗೆ? ಬೇರೆ ಗಿಡ ಹುಟ್ಟುತ್ತದೆ, ಸೇಮ್ ಇದರಾಗೆ ಆಗ್ತದೆ, ನಮ್ಮ ನಾರ್ಮಲ್ ಗಿಡದಾಗೆ ಬರ್ತದೆ. ಬರ್ತದೆ ಅಷ್ಟೇ. ಹೌದು. ಇದಲ್ಲದೆ ಹೊಸತು ನೇಂದ್ರ ಇಂಥದ್ದು ಯಾವ್ದಾದ್ರು ಕೂಡ ನೇಂದ್ರ ಹಾಕಿದ್ದೇನೆ. ಅದು ಅದಕ್ಕೆ ಸ್ವಲ್ಪ ಜಾಸ್ತಿ ಕೇರ್ ತಗೊಳ್ಬೇಕು. ಅದು ನಾವು ಮತ್ತೆ ಅಷ್ಟು ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಮತ್ತೆ ಇದು ಬೇರೆ ಗಿಡ ಎಲ್ಲ ಇದೆ ನಮ್ಮ ಹತ್ರ ಬೇರೆ. ಈಗ ಜಾಯಿಕಾಯಿ ಕೂಡ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಮಧ್ಯೆ ಹಾಕಿದ್ದೀರಾ ಹೇಗೆ? ಜಾಯಿಕಾಯಿ ನಾವು ನಡುವಿನಲ್ಲೇ ಇದೆ, ತೋಟದ ನಡುವಿನಲ್ಲಿ ಒಂದು 80 ಗಿಡ ಇದೆ. ಎರಡು ಟೈಪ್ ಇದೆ, ಹೆಣ್ಣು ಮತ್ತು ಗಂಡು ಅಂತ. ಅದರಲ್ಲಿ ಒಂದು ಅರ್ಧದಷ್ಟಕ್ಕೆ ಈಳ್ ಕೊಡ್ತಾ ಇದೆ, ಒಳ್ಳೆ ಈಳ್ ಬರ್ತದೆ. ಇದು ಹೆಣ್ಣು ಗಂಡು ಗೊತ್ತಾಗ್ತದೆ ಮೊದಲೇ? ಮೊದಲು ಗೊತ್ತಾಗುದಿಲ್ಲ. ಅದರಲ್ಲಿ ಎರಡು ಟೈಪ್ ಇದೆ, ಒಂದು ಬೀಜದಿಂದ ಆಗುದು, ಇನ್ನೊಂದು ಕಸಿ ಕಟ್ಟಿ ಮಾಡ್ತಾರೆ. ಕಸಿ ಕಟ್ಟಿದ್ರಲ್ಲಿ ನಿಮಗೆ ಬರ್ತದೆ, ಆದರೆ ಒಂದು ಹೆಣ್ಣು ಗಿಡ ಇಡಬೇಕಲ್ಲಿ, ಒಂದು ಗಂಡು ಗಿಡ ಬೇಕು, ಇಲ್ಲದ್ರೆ ನಮಗೆ ಈಳ್ ಬರುವುದಿಲ್ಲ. ನೀವು ಎಲ್ಲಿಂದ ಇದನ್ನು ತರಿಸಿ ಮಾಡಿದ್ದು? ಇದನ್ನು ನಾವು ಕಾಪು ನರ್ಸರಿ, ಮುದ್ದಣ್ಣ ನರ್ಸರಿ ತಂದಿದ್ದೇನೆ, ಮತ್ತೆ ಕೆಲವು ಬೇರೆ ನರ್ಸರಿಯಿಂದ ತಂದಿದ್ದೇವೆ ನಾವು. ಇದಕ್ಕೆ ಆರೈಕೆ ಯಾವ ಥರ ಮಾಡಬೇಕಾದ? ಆರೈಕೆ ನಾವು ಈ ಅಡಿಕೆಗಾಗಿ ಇದು ಸಾವಯವ ಗೊಬ್ಬರ ಮಾತ್ರ ಹಾಕ್ತೇವೆ, ಬೇರೆ NPK ಅಂತ ಫರ್ಟಿಲೈಸರ್ ಹಾಕುದಿಲ್ಲ. ಅದು ಸಾವಯವ ಸಾಕಾಗ್ತದೆ? ಸಾಕಾಗ್ತದೆ. ಅದಕ್ಕೆ ಅದರ ಇದನ್ನು ಹೇಗೆ ಮತ್ತೆ ಮಾರಾಟದ ವ್ಯವಸ್ಥೆ ಮತ್ತೆ ಅದನ್ನು ಮಾರಾಟ ಆಗುವಂಥದ್ದು? ಅದನ್ನು ಕಂಪ್ಲೀಟ್ ರೇನಿ ಸೀಸನಲ್ಲಿ ಅದು ಇದಾಗುದು, ಅದರ ಓಪನ್ ಆಗುದು, ಆವಾಗ ನಮಗೆ ಅದು ಇದು ಹಣ್ಣು ಅದನ್ನು ಇದು ಇದು ಮಾಡಲಿಕ್ಕೆ ಅದಕ್ಕೆ ಓವನ್ ಬೇಕು. ಆವಾಗ ಬಿಸಿಲಿರೋದಿಲ್ಲ. ನಾನು ಅದಕ್ಕೆ ಪುತ್ತೂರಿಂದ ಒಂದು ಎಲೆಕ್ಟ್ರಿಕಲ್ ಓವನ್ ಪರ್ಚೇಸ್ ಮಾಡಿದ್ದೇನೆ, ಅದು ಬಿಸಿ ಮಾಡಲಿಕ್ಕೆ. ಅದು 2 ದಿವಸ ಒಳ್ಳೆ ಇದು ಅದರ ಪತ್ರೆ ಒಣಗ್ತದೆ. ಮತ್ತೆ ಕಾಯಿಗೆ ಒಂದು ಮಿನಿಮಮ್ ಆದರೂ ಒಂದು 7 ಡೇಸ್ ಬೇಕು ಕಾಯಿ ಅಷ್ಟು ಒಣಗಿಸಬೇಕು. ಹೌದು ಹೌದು, ಓವನ್ನಲ್ಲಿ. ಹೌದು. ಮತ್ತೆ ಸೇಲ್ ರೇಟ್ ಸಿಗ್ತದೆ ಅದಕ್ಕೆ ಒಳ್ಳೆ ರೇಟ್. ಈ ಓವನ್ ದೊಡ್ಡ ಓವನ ಹೇಗೆ? ಇಲ್ಲ, ಅದು ಮೀಡಿಯಮ್ ಸೈಜ್ ಓವನ್ ನಮಗೆ ಈಗ ಸಾಕಾಗುತ್ತೆ. ಮತ್ತೆ ಇಲ್ಲದ್ರೆ ನಮ್ಮ ಸೋಲಾರ್ ಮಾಡ್ತೇವೆ, ನಮ್ಮ ಹತ್ರ ಸೋಲಾರ್ ಇದೆ ಅಡಿಕೆ ಒಣಗಿಸ್ಲಿಕ್ಕೆ. ಅದು ನಾನು ಯೂಟ್ಯೂಬ್ನಲ್ಲಿ ನೋಡಿಯೇ ಮಾಡಿದ್ದು. ನೀವೇ ಮಾಡಿದ್ದ? ಹೌದು, ನಾನೇ ಮಾಡಿದ್ದು. ಬೇರೆಯವರು ಅದು ಹೇಗೆ ಮಾಡಿದ್ರಿ? ಸೋಲಾರ್ ಯೂಟ್ಯೂಬ್ ನೋಡಿದ್ರೆ ನಿಮಗೆ ಕೊಡ್ತದೆ ಟನಲ್ ಟೈಪು, ಅದಕ್ಕೆ ಬೇಕಾದದ್ದು ನಾನು ಪರ್ಚೇಸ್ ಮಾಡಿ ನಾವು ವರ್ಕರ್ ಹತ್ರವೇ ನಾನು ಮಾಡಿಸಿದ್ದು. ಅದು ಒಳ್ಳೆಯದು, ಈಗ ವರ್ಕ್ ಆಗ್ತದೆ ಒಳ್ಳೆ. ಸೋಲಾರ್ ಡ್ರೈಯರ್? ಸೋಲಾರ್ ಡ್ರೈವರ್ ಎರಡು ತೋಟದಲ್ಲಿದೆ, ಒಂದು 30 ಫೀಟ್ ಲೆಂತ್ ಬೈ 25 ಫೀಟ್ ವಿಡ್ತ್ ಅಂಥದ್ದು ಒಂದು, ಮತ್ತು ಇನ್ನೊಂದು ನಮ್ಮ ಅಲ್ಲಿ ಒಂದು ಮನೆ ಇದೆ ಅದರ ಟ್ಯಾರಿಸ್ ಮೇಲೆ ಅದು 20 ಫೀಟ್ ಬೈ 16 ಫೀಟ್ ಇದ್ದು ಇನ್ನೊಂದು ಸೋಲಾರ್ ಮಾಡಿದ್ದೇನೆ. ಮತ್ತು ನಮ್ಮ ನಂತೂರ್ ಮನೆ ಮೇಲೆ ಟ್ಯಾರಿಸ್ನಲ್ಲಿ ಒಂದು 2 ಸ್ಮಾಲ್ ಇದೆ, ಮಳೆಗಾಲದಲ್ಲಿ ಅಡಿಕೆ ಬಿದ್ದರೆ ಒಂದು ಹಾಕ್ಲಿಕ್ಕೆ, ಹಾಗೆ ಅಡಿಕೆದು ಒಣಗಿಸುವ ತೊಂದರೆ ಇಲ್ಲ. ಸೋಲಾರಲ್ಲೇ ಎಲ್ಲ? ಸೋಲಾರಲ್ಲೇ ಆಗ್ತದೆ. ಇದು ಒಳ್ಳೆ ಲಾಭದಾಯಕವ ಈ ಸೋಲಾರ್? ಸೋಲಾರ್ ಲಾಭದಾಯಕ. ನಾನು ಮುಂಚೆ ಅಡಿಕೆ ಡೈರೆಕ್ಟ್ ಕೊಡ್ತಿದ್ದೆ, ಇವಾಗ ಇದು ಮಾಡಿ ನೋಡು ಅಂತ ನಾನು ಈ ವರ್ಷ ಸ್ಟಾರ್ಟ್ ಮಾಡಿದ್ದೇನೆ ಇದರ ಪ್ರಯತ್ನ. ಹೌದು. ಇದಕ್ಕೆ ತುಂಬ ಖರ್ಚು ಬೀಳ್ತದೆ ಹೇಗೆ? ಖರ್ಚು ನಾವು ಬೇರೆಯವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟರೆ ಜಾಸ್ತಿ ಖರ್ಚಾಗ್ತದೆ, ನಾವು ಸೆಲ್ಫ್ ಮಾಡಿದರೆ ಮತ್ತೆ ನಮಗೆ ನಾಲೆಜ್ ಸಿಗ್ತದೆ, ಮತ್ತೆ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕ್ಬೋದು. ಈ ಇತ್ತೀಚಿನ ದಿನಗಳಲ್ಲಿ ಏನಂತ ಹೇಳಿದ್ರೆ ಈ ಅಡಿಕೆ ತೋಟದಲ್ಲಿ ಒಂದು ಪರ್ಯಾಯವಾಗಿ ನಾವು ಕಾಳುಮೆಣಸನ್ನು ಬೆಳೆಸುವಂಥದ್ದು ಬಂದಿದೆ. ಮೊದಲಿಂದಲೂ ಕೂಡ ನಾವು ಕಾಳುಮೆಣಸು ಬೆಳೆಸ್ತಾ ಇದ್ದೆವು ಅಡಿಕೆ ತೋಟದಲ್ಲಿ. ನೀವು ಕೂಡ ಬೆಳೆಸಿದ್ದೀರಿ, ಯಾವುದೆಲ್ಲ ಬೆಳೆಸ್ತಾ ಇದ್ದೀರಿ? ಅದರಲ್ಲಿ ಕರಿಮುಂಡ ಮತ್ತು ಬೇರೆ ಒಂದೆರಡು ಟೈಪ್ ಇದೆ. ನಾನು ಅದನ್ನು ತಗೊಂಡದ್ದು ಇವರ ಹತ್ರ, ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಅವರು ಗಿಡ ಒಳ್ಳೆ ಬರ್ತದೆ. ಆದರೆ ವರ್ಷ ವರ್ಷ ನಾವು ಅದನ್ನು ರಿನ್ಯೂ ಮಾಡ್ತಾ ಇರ್ಬೇಕು, ಅಂದರೆ ಹೊಸ ಹೊಸ ಗಿಡ ಹಾಕಲೇಬೇಕಾಗತ್ತೆ. ಯಾಕಾಗಿ ಅಂದರೆ ಅದಕ್ಕೆ ಕೆಲವು ರೋಗ ಬರ್ತದೆ, ಅದಕ್ಕೆ ನಾನು ಕೆಮಿಕಲ್ ಯೂಸ್ ಮಾಡೋದಿಲ್ಲ ಪ್ರೊಟೆಕ್ಟ್ ಮಾಡಲಿಕ್ಕೆ. ಆದರೆ ಸತ್ತು ಹೋದರೆ ರಿಪ್ಲೇಸ್ ಮಾಡ್ತೇವೆ. ಹಾಗಾಗಿ ಇದನ್ನು ಕೊಯ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಹೇಗೆ? ಕೊಯ್ಲಿಗೆ ನಮ್ಮ ಹತ್ರ ನನ್ನ ಹತ್ರ ಎರಡು ಮೂರು ಲ್ಯಾಡರ್ಸ್ ಇದೆ 30 ಫೀಟಿದು, ಅದು ಅದರಿಂದಲೇ ನಾವು ಲೇಬರ್ ತಗೊಂಡು ಮಾಡ್ತೇವೆ. ಮತ್ತು ಅದರ ಸೆಪರೇಟ್ ಮಾಡಲಿಕ್ಕೆ ನನ್ನ ಹತ್ರ ಒಂದು ಮೆಷಿನ್ ಇದೆ, ಡಿ ಕೋಡಿಂಗ್ ಅಂತ ಹೇಳ್ತಾರೆ ಅದಕ್ಕೆ, ಅದನ್ನು ನನ್ನ ಹತ್ರ ಮೆಷಿನಲ್ಲೇ ತೆಗಿತೇನೆ. ಅದೇ ತುಂಬ ಲೇಬರ್ ಸೇವ್ ಆಗ್ತದೆ. ಹೌದು. ಒಣಗಿಸೋದು? ಒಣಗಿಸಿದ್ರೆ ನಾವು ದೊಡ್ಡ ತರ್ಪಲ್ ಹಾಕಿ ಒಣಗಿಸ್ತೇವೆ. ಅದು ಅದನ್ನು ಈ ಸೋಲಾರ್ ಡ್ರೈಯರ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದಾ? ಸೋಲಾರ್ ಡ್ರೈಯಲ್ಲಿ ಮಾಡ್ಬೋದು. ಇದಕ್ಕೆ ಒಂದು 4-5 ಡೇಸ್ನಲ್ಲಿ ಒಣಗ್ತದಲ್ಲ, ಔಟ್ ಸೈಡ್ ಹಾಕ್ಬೋದು. ಹಾಕ್ಬೋದು, ಆದರೆ ಒಳ್ಳೆ ಕ್ಲೀನ್ ಆಗಿರ್ಬೇಕು. ಅಡಿಕೆಯ ಗಿಡದ ಜೊತೆಗೆ ಇದು ಚೆನ್ನಾಗಿ ಬೆಳೀತದ? ಹೇಗೆ ಬೆಳೀತದೆ ಅಡಿಕೆ? ಇದಕ್ಕೆ ಬೆಳೆದು ಮತ್ತೆ ನಾವು ಬೇರೆ ಪಕ್ಕದಲ್ಲಿ ಗಿಡ ಎಲ್ಲ ಇದೆಯಲ್ಲ ಅದಕ್ಕೆಲ್ಲ ಕೊಟ್ಟಿದ್ದೇವೆ ನಾವು. ಎಷ್ಟು ಮ್ಯಾಕ್ಸಿಮಮ್ ಬೆನಿಫಿಟ್ ತೆಗಿಲಿಕ್ಕೆ ಆಗ್ತದೆ ತೋಟದಲ್ಲಿ ಹಾಗೆ ನಾನು ಪ್ರಯತ್ನ ಮಾಡಿದ್ದೇನೆ. ವೀಳ್ಯದಲ್ಲಿ ಕೂಡ ಮಾಡ್ತೀನಿ ಹೇಳಿದ್ರಿ. ವೀಳ್ಯದಲ್ಲೇ ನಾವು ಮಾಡಿದ್ದೇವೆ, ಅದು ಸೇಲಿಗೆ ಅಂತ ನಾನು ಕೊಡಲಿಲ್ಲ ಇಷ್ಟವರೆಗೆ. ಯಾರಾದರೂ ಬಂದು ಕೇಳಿದರೆ ಅದನ್ನು ನಾವು ಕೊಡಲಿಕ್ಕೆ ಆಗುತ್ತೆ. ಅದನ್ನು ವಿಶೇಷವಾಗಿ ನೀವು ಮಾಡಲಿಲ್ಲ? ಇಲ್ಲ ಇಲ್ಲ. ಇದರ ಜೊತೆ ನೀವು ಹಣ್ಣಿನ ಗಿಡಗಳನ್ನು ಗಿಡಿಸುವಂತ? ಹಣ್ಣಿಂದು ನನ್ನ ಹತ್ರ ತುಂಬ ವೆರೈಟಿ ಇದೆ. ಇದು ಯಾಕೆ ಪ್ರಾರಂಭ ಮಾಡಿದ್ರಿ? ಹೇಗೆ? ಅದು ನಮಗೆ ಒಂದು ಪ್ಯಾಷನ್ ಇದು, ಅಂದರೆ ನಮ್ಮ ತೋಟದಲ್ಲಿ ಯಾಕೆ ಮಾಡಬಾರ್ದು ಅಂತ ನಾನು ತಿಳ್ಕೊಂಡು. ಆ ಹಣ್ಣಿನ ಗಿಡವೂ ಇದೆ, ಪ್ಲಸ್ ಅದು ಬಿಟ್ಟು ನಾವು ಇದು ಸಾಂಬಾರ್ ಜೀನಸ್ಸು ಏಲಕ್ಕಿದು ಒಂದು 30 ಗಿಡ ಹಾಕಿದೆ ನಾನು. ಭಾಗಮಂಡಲದಿಂದ ಏಲಕ್ಕಿ ಗಿಡ ತಂದು ಇಲ್ಲಿ ಮಂಗಳೂರಿನಲ್ಲಿ ಆಗ್ತದೆ ಅಂತ ಹಾಕಲಿಕ್ಕೆ ನೋಡಿದ್ದೇನೆ. 1 ವರ್ಷ ಆಯ್ತು ಅದಕ್ಕೆ, ಈಗ ಸ್ವಲ್ಪ ನಮಗೆ ಬಂದಿದೆ ಬೆಳೆ, ನೋಡ್ಬೇಕು ಇನ್ನು ಹೇಗೆ ಬರ್ತದೆ ಅಂತ. ಏಲಕ್ಕಿಯನ್ನು ಒಂದು ಪ್ರಯತ್ನ. ಹೌದು. ಮತ್ತು ಏಲಕ್ಕಿ ಜೊತೆಯಲ್ಲಿ ಲವಂಗ ಹಾಕಿದ್ದೇನೆ, ಮತ್ತು ಕೆತ್ತೆ ಇದೆ, ಅದೆಲ್ಲ ನಾನು ಒಂದು ಟೆಸ್ಟ್ ಪರ್ಪಸ್ಗೆ ಅಂತ ಹಾಕಿದ್ದು. ಸರಿ, ಬರ್ತಾ ಇದೆ ಅದರಲ್ಲಿ, ಇಲ್ಲಿ ಬರ್ತದೆ. ಹೌದು. ಮತ್ತು ಫ್ರೂಟ್ಸ್ ನಮ್ಮ ಹತ್ರ ಮೇಯ್ನ್ ರಂಬೂಟನ್ನು ಆಗ್ತಾ ಇದೆ, 2 ಮರದಲ್ಲಿ ಆಗ್ತಾ ಇದೆ ಈಗ. ಮತ್ತು ಅದು ಬಿಟ್ಟು ಒಂದು 6 ಪುನಃ ಗಿಡ ಹಾಕಿದ್ದೇನೆ, ಅದು ಬರ್ಬೋ ಚಾನ್ಸ್ ಇದೆ. ಮತ್ತು ಮ್ಯಾಂಗೋಸ್ ಏನಿದೆ, ಮತ್ತು ಇದು ನಮ್ಮ ಹತ್ರ ಮಿಲ್ಕ್ ಫ್ರೂಟ್ ಇದೆ, ರಾಮ್ ಫಲ, ಲಕ್ಷ್ಮಣ್ ಫಲ, ಹನುಮಾನ್ ಫಲ ಅಂಥದ್ದೆಲ್ಲ ಹಾಕಿದ್ದೇನೆ. ಕೆಲವರಲ್ಲಿ ಇಳ್ದು ಬರ್ತದೆ, ಇನ್ನು ಬರ್ಬೋದಂತ. ಅದು ಬಿಟ್ಟು ನಾನು ಬೇರೆ ವಿಶಿಷ್ಟ ಟೈಪಿದ್ದು ಫ್ರೂಟ್ಸ್ ಗಿಡ ಹಾಕಿದ್ದೇನೆ, ಒಟ್ಟು ಒಂದು 100 ಟೈಪ್ ಇದೆ. 100 ಟೈಪ್? ಮೋರ್ ದನ್ 100 ಇದೆ, ಅದು ಲೀಸ್ಟ್ ದೊಡ್ಡದೇ ಇದೆ. ಸರಿ. ಹಾಗೆ ನೀವು ಹೆಚ್ಚು ಅಪರೂಪದ್ದು ಅಂತ ಹೇಳುದಿದ್ರೆ ಯಾವುದೆಲ್ಲ ಇಲ್ಲಿದ್ದಲ್ಲದ್ದು? ಇಲ್ಲಿದಲ್ಲದು ಒಂದು ಗಿಡ ಅಂತ ಹೇಳಿದರೆ ಬೇಲದ ಹಣ್ಣು ನಮ್ಮ ಹತ್ರ ಇದೆ, ಮತ್ತು ಪೈನಾಪಲ್ ಒಂದು ನಾರ್ಮಲ್ ಟೈಪ್ ಇದೆ, ಮತ್ತು ಮೆಡೋಸಾ ಪೈನಾಪಲ್ ಅಂತ. ಅದು ಪ್ರತಿಯೊಂದು ಇದರಲ್ಲಿ ಒಂದು ಮೇನ್ ಆ್ಯಪಲ್ನ ಪೈನಾಪಲ್ನ ಬಿಟ್ಟು ಅದ್ರ ಸೈಡ್ನಲ್ಲೆಲ್ಲ ಆ್ಯಪಲ್ ಬರ್ತದೆ. ಅದು ಪೈನಾಪಲ್ ವಿಶಿಷ್ಟ ಟೈಪ್ ಇದು. ಅದು ಎಲ್ಲಿದ್ದು? ಅದು ನಾನು ಬಳಂಜ ಫಾರ್ಮಿಂದ ತಂದದ್ದು. ಹಾಗೆ ಕೇರಳದಿಂದ ನಾನು ಒಂದು 15 ಗಿಡ ತರಿಸ್ತೇನೆ, ವಿಶಿಷ್ಟ ಜಾತಿದು ಫ್ರೂಟ್ ಇದು. ಈಗ ಅದು 1 ವರ್ಷ ಆಯಿತು, ಅದು ಫಲ ಬರ್ಬೋದಂತ ಆಶೆಯಲ್ಲಿದ್ದೇನೆ. ಹಾಗೆ ನಮ್ಮ ಹತ್ರ ಮಿಲ್ಕ್ ಫ್ರೂಟ್ ಅಂತ ಇದೆ, ಅದು ಫ್ರೂಟ್ಸ್ ಆಗ್ತದೆ ಇದೆ. ಅದು ಸಿಪ್ಪೆ ತೆಗೆದ್ರೆ ಒಳಗಿನ ಬಿಳಿ ಪಲ್ಪು, ಹಾಲಿನಷ್ಟೇ ರುಚಿ ಇದೆ. ಹಾಗೆ ಚಿಕ್ಕು ನಮ್ಮ ಹತ್ರ ಒಂದು ರೌಂಡ್ ಟೈಪು ಮತ್ತು ಲಾಂಗ್ ಟೈಪ್ ಇದೆ. ಅದು ಬಿಟ್ಟು ನಾನು ಬೇರೆ ಟೈಪ್ದು ಕೂಡ ತರಿಸಿದ್ದೇನೆ, ಚಿಕ್ಕದು ಚಿಕ್ಕಿದು. ಹಾಗೆ ಗ್ರೀನ್ ಸ್ಟಾರ್ ಆ್ಯಪಲ್ ಮತ್ತು ಲೈಮ್, ಸ್ವೀಟ್ ಲೈಮ್ ಅದೆಲ್ಲ ನಮ್ಮ ಹತ್ರ ಇದೆ ಈಗ. ಮತ್ತು ನೇರಳೆ, ವೈಟ್ ನೇರಳೆ ಇದೆ, ನೆಲ್ಲಿ, ಚಕ್ಕೋತ್ರ ಕೂಡ ಒಂದು 2 ಟೈಪ್ ಇದೆ, ನಾರ್ಮಲ್ ಮತ್ತು ಒಂದು ಕಾಶಿ ಸ್ಪೆಷಲ್ ಅಂತ ಅಂದರೆ ಸೀಡ್ಲೆಸ್ ಅಂತ ಹೇಳ್ತಾರೆ ಅವರು ಕೊಟ್ಟವರು. ಚೆರಿದು ಒಂದು 2 ಟೈಪ್ ಇದೆ. ಮತ್ತು ಜಾರಿಗೆಕಾಯಿ ಇಟ್ಟಿದ್ದೇನೆ. ಮತ್ತು ಮಲಯ ಆ್ಯಪಲ್ ಅಂತ, ಅದು ಕಾಂಡದಲ್ಲಿ ಆಗೋದು, ಅದು ಆಗ್ತಾ ಇದೆ. ಜಂಬೋಟಿಕ ಇದೆ. ಹಾಗೆ ನನ್ನ ಹತ್ರ ಫುಲ್ ಸ್ಯಾಟ್, ಲಾಂಗ್ ಸ್ಯಾಟ್ ಅಂತ, ಅದೇ ಹಣ್ಣು ಬಿಡಲಿಲ್ಲ, ಬೇಲದ ಹಣ್ಣಿದೆ. ಮತ್ತು ಎಗ್ ಫ್ರೂಟ್ ಇದೆ, ಅದು ಆಗ್ತಾ ಇದೆ. ಅದು ತೆತ್ತಿಯಾಗಿ ಹಳದಿ ಒಳಗೆ, ಒಳ್ಳೆ ಟೇಸ್ಟ್ ಇದೆ. ಮತ್ತು ಕರಂಬೋಲ ಅಂದರೆ ದಾರ ಹುಳಿ, ಸಿಹಿ ಮತ್ತು ಹುಳಿ 2 ಟೈಪ್ ಇದು ಇದೆ. ಮತ್ತು ಅಂಬಡೆ, ಅದರಲ್ಲಿ ಸ್ವೀಟ್ ಇದು ಇದೆ ಮತ್ತು ನಾರ್ಮಲ್ದು ಇದೆ. ಮತ್ತು ಅಂಜೂರದ ಗಿಡ ಇದೆ, ಅಂಜೂರ ಹಣ್ಣು ಬಿಡ್ತದೆ. ಹಾಗೆ ನಮ್ಮ ಹತ್ರ ತುಂಬ ಟೈಪ್ ಇದು ಇದೆ ನೋಡಲಿಕ್ಕೆ, ತುಂಬ ಟೈಪ್ ಇದೆ ನಮ್ಮ ಹತ್ರ ಗಿಡ. ಸರಿ. ಈಗ ಈ ಕೆಲವೆಲ್ಲ ಇಲ್ಲಿ ಉದಾಹರಣೆಗೆ ಈ ಆ್ಯಪಲ್ ಗಿಡಗಳೆಲ್ಲ ನಮ್ಮಲ್ಲಿ ಬೆಳೆಯುವುದಿಲ್ಲ ಅಂತ ಒಂದು ಯೋಚನೆ ಇರುವಂತಹ ಗಿಡಗಳು. ಹೌದು. ನೀವು ಅಂದರೆ ಶೀತ ಪ್ರದೇಶದ್ದು ಅಂತ ಈಗ ನೀವು ಏಲಕ್ಕಿ ಹೇಳಿದ ಹಾಗೆ, ಈ ಆಪಲ್ ಇದೆಲ್ಲ ಬೆಳೆಸಲಿಕ್ಕೆ ಏನಾದರೂ ವಿಶೇಷ ಪ್ರಯತ್ನ ಅಂತ? ನಾನು ಒಂದು 10 ಗಿಡ ತುಮಕೂರಿಂದ ತರಿಸಿದ್ದೇನೆ. ಅದರಲ್ಲಿ ಏನ ಇಲ್ಲಿ ಅದು ನೋಡುವಾಗ ಆರೈಕೆ ಸರಿಯಾಗಿದೆ ಏನ? ಈಗ 3 ಗಿಡ ಬೆಳೆದಿದೆ, ನೋಡುವ ಟ್ರೈ ಮಾಡ್ತಾ ಇದ್ದೇವೆ, ಹಾಗೆ ಬರ್ಬೋದಂತ ಆಸೆ ಇದೆ ಅದರಲ್ಲಿ. ಹಾಗೆ ನಮ್ಮ ಹತ್ರ ಇದೆ ಈಗ. ಮತ್ತೆ ಇನ್ನೊಂದು ನಾನು ಬರಬ್ಬ ಅಂತ ಒಂದು ಅಮೆಝಾನ್ದು ಫ್ರೂಟ್, ಅದು ಅದು ಮೆಡಿಸಿನಲ್ ಆ್ಯಂಟಿ ಆಕ್ಸಿಡೆಂಟ್ ಅಂತ ಅದರಲ್ಲಿ ಬರ್ತದೆ. ಅದು ಗಿಡದಲ್ಲಿ ಒಳ್ಳೆ ಹಣ್ಣಾಗ್ತಾ ಇದೆ, ಅದು ಸ್ಮಾಲ್ ಇದು. ಹಾಗೆ ಮತ್ತೆ ಇನ್ನೊಂದು ಲಿಕ್ವಿಡ್ ಅಂತ, ಅದೇನು ಫಲ ಬಿಟ್ಟಿಲ್ಲ, ಲಿಚ್ಚಿ ನನ್ನ ಹತ್ರ ಇದೆ, ಅದು ಕೂಡ ಫಲ ಬಿಟ್ಟಿಲ್ಲ. ಮತ್ತೆ ಲೆಬನಾನ್ ಆರೆಂಜ್ ಅಂತ ಸಣ್ಣ ಟೈಪಿದ ಆರೆಂಜ್, ಅದು ನನ್ನ ಹತ್ರ ಫಲ ಬಿಡ್ತಾ ಇದೆ ಈಗ. ಮತ್ತೆ ಮಿರಾಕಲ್ ಫ್ರೂಟ್ ಇದೆ, ಅದು ತಿಂದರೆ 1 ಗಂಟೆವರೆಗೆ ಬಾಯಿ ಸಿಹಿ ಇರ್ತದೆ, ಅದು ಫ್ರೂಟ್ ಬಿಟ್ಟಿದೆ. ಹಾಗೆ ಬೋರ್ ಆ್ಯಪಲ್, ಪೀನಟ್ ಬಟರ್ ಅಂತ ಒಂದಿದೆ ಅಮೆರಿಕನ್, ಅದು ಫಲ ಬಿಟ್ಟಿದೆ. ಡ್ರ್ಯಾಗನ್ ಫ್ರೂಟ್ ಇದು ಕೆಲವು ಗಿಡ ನೆಟ್ಟಿದ್ದೇನೆ, ಇನ್ನೂ ಅದು ಫಲ ಬಂದಿಲ್ಲ. ಸ್ಟ್ರಾಬೆರಿ ಗೌ ಅಂತ ಇದೆ, ಮತ್ತು ವಾಟರ್ ಆ್ಯಪಲ್, ಅದು ಫಲ ಬಿಟ್ಟಿಲ್ಲ. ಸುರಿನಾಮ್ ಚೆರಿ ಅಂತ ಇದೆ, ಅದು ಇನ್ನೂ ಫಲ ಬಿಟ್ಟಿಲ್ಲ. ಹಾಗೆ ನಮ್ಮ ಹತ್ರ ಸಾಂಬಾರು ಪದಾರ್ಥದ್ದು ಕಾಫಿ ಗಿಡ ಇಟ್ಟಿದ್ದೇನೆ, ಅದರಲ್ಲಿ ಅರೇಬಿಕ್ ಮತ್ತು ರೋಬಸ್ಟ್ ಅಂತ 2 ಟೈಪ್ ಇದೆ, ಅದರ ಆಗ್ತಾ ಇದೆ ಕಾಫಿ. ಕಾಫಿ ನೀವು ಉಪಯೋಗ ಮಾಡ್ತೀವಿ? ಉಪಯೋಗ ಮಾಡ್ತೇವೆ ನಾವು. ಹಾಗೆ ಮತ್ತೆ ರಾಮಪತ್ರೆ ಅಂತ ಇದೆ, ಅದೊಂದು 8 ಈಗ ಸಾಧಾರಣ ಬೆಳೆದಿದೆ ಮರ, ಅದರಲ್ಲಿ ಬರ್ಬೋದು. ಮತ್ತೆ ಅರಸಿನ ನೆಟ್ಟಿದ್ದೇನೆ, ಅರಸಿನ ಆಗ್ತದೆ, ಶುಂಠಿ ಆಗ್ತದೆ, ಮತ್ತೆ ಉರುಂಟು ಹುಳಿ ಅಂತ ಇದೆ. ಹಾಗೆ ನಾನು ಡಿಫ್ರೆಂಟ್ ಟೈಪ್ ಎಲ್ಲಿ ಸಿಕ್ಕಿದ್ರು ತಂದು ನೆಡ್ತಾ ಇದ್ದೇನೆ. ಸುವರ್ಣಗಡ್ಡೆ ಆಗ್ತಾ ಇದೆ, ಮತ್ತೆ ಸ್ಯಾಂಡಲ್ವುಡ್ ಗಿಡ ಇದೆ, ರಕ್ತ ಚಂದನ ಇದೆ, ಸಾಗುವಾನಿ ಇದೆ, ಬಿಲ್ವ ಪತ್ರೆ ಪೂಜೆಗೆ ಯೂಸ್ ಮಾಡ್ತಾರೆ ಅದು ನಮ್ಮ ಹತ್ರ ಇದೆ, ಮತ್ತೆ ಸಂಪಿಗೆ ಬಿಳಿ ಮತ್ತೆ ಹಳದಿ, ಬಿದಿರು ನೆಟ್ಟಿದ್ದೇನೆ ಬೇಲಿಯಲ್ಲಿ, ಹಳದಿ ಬಿದಿರು ಆಗ್ತಾ ಇದೆ, ಮತ್ತೆ ಹಸಿರುದು ಇನ್ನು ಬಂದಿಲ್ಲ, ಮತ್ತು ಹುಳಿ ನಮಗೆ ಬೇಕಾದ ಅಷ್ಟು ಮನೆಗೆ ಸಿಗ್ತದೆ. ಈಗ ಈ ಹಣ್ಣಿನ ಗಿಡಗಳನ್ನೆಲ್ಲ ನೀವು ಬೇರೆ ಬೇರೆಯಾಗಿ ಅದನ್ನು ನೋಡಿ ಆರೈಕೆ ಮಾಡ್ತೀರಾ ಹೇಗೆ? ಇಲ್ಲ, ಅದು ನಾರ್ಮಲ್ ಎಲ್ಲ ಗಿಡ ನೋಡಾಗೆ ನೋಡುದು. ಅದಕ್ಕೆ ಒಂದು ಮಾತ್ರ ಅಂದರೆ ನಾನು ಎಲ್ಲದಕ್ಕೆ ಟ್ಯಾಗ್ ಹಾಕಿದ್ದೇನೆ, ಇಲ್ಲದ್ರೆ ಅದನ್ನು ಫೈಂಡ್ ಔಟ್ ಮಾಡೋದು ಸ್ವಲ್ಪ ಕಷ್ಟ ಅಂತ. ಹೌದು, ಎಲ್ಲ ಟ್ಯಾಗ್ ಹಾಕಿಯೇ ಇಟ್ಟಿದ್ದೇನೆ. ಅದು ತಂದಾಗಲೇ ಮಾಡ್ತೀರೇನು? ಹೌದು ಹೌದು. ಅದು ಒಂದೊಂದನ್ನು ಕೂಡ ಈಗ ಬೇರೆ ಬೇರೆ ರೀತಿಯ ಗಿಡಗಳು ಅಂತ ಹೇಳಿದ್ರೆ, ಕೆಲವೆಲ್ಲ ಉಷ್ಣ ಪ್ರದೇಶದಲ್ಲಿ ಬೆಳೆಸುದು, ಕೆಲವೆಲ್ಲ ಶೀತ ಪ್ರದೇಶದಲ್ಲಿ ಬೆಳೆಸುದು, ಇಂಥದ್ದೆಲ್ಲ ಉಂಟು. ಹೌದು, ಅದೆಲ್ಲ ಇಲ್ಲಿ ನೀವು ಬೆಳೆಸುವಾಗ ಅದಕ್ಕೆ ಏನಾದರೂ ಅದು ಹೆಚ್ಚು ಕಮ್ಮಿ ಆಗುದಿಲ್ವಾ? ಇಲ್ಲ, ಅದೇನಾಗಿದೆ ಈಗ ನಾನು ಕೇರಳದಿಂದ ತರಿಸಿದ ಗಿಡದಲ್ಲಿ ಅವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಆ ಬಿಸಿಲಿನಲ್ಲಿ ಯಾವ್ದು ನೆಡಬೇಕು, ಮತ್ತೆ ನೆರಳಿನಲ್ಲಿ ಯಾವ್ದು ನೆಡಬೇಕು, ಮತ್ತೆ ಹಾಫ್ ಬಿಸಿಲಿನಲ್ಲಿ ನೆಡಬೇಕು. ಹಾಗೆ ಆ ಮೆಥಡಲ್ಲೇ ನೆಟ್ಟಿದ್ದೇವೆ. ಮತ್ತೆ ಈ ಗಿಡಗಳಿಗೆ ನಾವು ಸ್ಪೆಷಲ್ ಆಗಿ ಜೀವಾಮೃತ ಅಂತ ಗೊಬ್ಬರ ತಯಾರು ಮಾಡಿ ಹಾಕ್ತಾ ಇದ್ದೇವೆ. ಅದು ಎಷ್ಟು ಹಾಕ್ತೀರಿ? ಅದು 1 ಲೀಟರ್ ಅಂದ್ರೆ ಮಾಡುವಾಗ ಅದನ್ನು ನಾವು 100 ಲೀಟರ್ ಡ್ರಮ್ ನಲ್ಲಿ 10 ಕೆಜಿ ಸಗಣಿ, 1 ಕೆಜಿ ಕಪ್ಪು ಬೆಲ್ಲ, 1 ಕೆಜಿ ಕಡಲೆ ಹುಡಿ, ಮತ್ತೆ ಏರಿಯದ ಮಣ್ಣು ಹಾಕಿ ಮಿಶ್ರಣ ಮಾಡಿ ಕದಡಿಸ್ತಾ ಇರಬೇಕು. 7 ದಿವಸದಲ್ಲೇ ಜೀವಾಮೃತ ರೆಡಿ ಆಗ್ತದೆ. ಅದನ್ನು ಅದರಲ್ಲಿ ಡೈಲ್ಯೂಟ್ ಮಾಡಿ ಪುನಃ ಅಷ್ಟೇ ನೀರು ಹಾಕಿ ಗಿಡಗಳಿಗೆ ನೋಡಿ ಆ ಸೈಜ್ ಮೇಲೆ ನಾವು ಜೀವಾಮೃತ ಹಾಕ್ತೇವೆ. ಅದು ಎಷ್ಟು ಸಲ ಹಾಕ್ತೀರಿ? ಅದು ವರ್ಷಕ್ಕೆ ಒಂದೇ ಸರ್ತಿ ಆಗೋದು. ಹೆಚ್ಚು ಮಾಡಲಿಕ್ಕೆ ಅದಕ್ಕೆ ಲೇಬರ್ ಇನ್ವಾಲ್ವ್ಮೆಂಟ್ ಇದೆ ಅಂತ ನಾವು ವರ್ಷಕ್ಕೆ ಒಂದೇ ಸರ್ತಿ ಹಾಕ್ತೇನೆ. ಇದು ಒಂದು ಸಾರಿ ಹಾಕಿದರೂ ಸಾಧಾರಣ ಒಳ್ಳೆಯದೇ ಆಗ್ತದೆ, ಯಾಕಂದರೆ ಇದರಲ್ಲಿ 100,000 ಜೀವಾಣುಗಳು ಉತ್ಪತ್ತಿ ಆಗ್ತವೆ ಮೇನ್. ಇದನ್ನು ಬರೀ ಈ ಹಣ್ಣಿನ ಮತ್ತು ಇದರ ಗಿಡಕ್ಕೆ ಮಾತ್ರವೋ ಎಲ್ಲದಕ್ಕೂ ಕೊಡ್ತೀರಾ? ಇಲ್ಲ ಇಲ್ಲ, ಖಾಲಿ ಹಣ್ಣಿನ ಗಿಡಗಳಿಗೆ ಮಾತ್ರ, ಬಾಕಿ ಇದು ದೊಡ್ಡ ಅಡಿಕೆ ಮರಕ್ಕೆಲ್ಲ ಸೆಪರೇಟ್. ಅದು ಅದರದ್ದು ಮಾಮೂಲಿ ವ್ಯವಸ್ಥೆ. ಮಾಮೂಲಿ ವ್ಯವಸ್ಥೆ. ಈ ಜೀವಾಮೃತ ಹಾಕಿದ ಮೇಲೆ ನಿಮಗೆ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಇದು ಬೆಳೆದದ್ದು ಇಳುವರಿ ಬಂದದ್ದು ತೋರ್ತದ? ಹೌದು, ಇಳುವರಿ ಬರ್ತದೆ ಅದರಲ್ಲಿ. ಮತ್ತೆ ನಾನು ಈ ಸಾವಯವ ಗೊಬ್ಬರದಲ್ಲಿ ಒಂದ್ಸರ್ತಿ ವೆಜಿಟೇಬಲ್ ಕೂಡ ಮಾಡಿದ್ದೇನೆ. ವೆಜಿಟೇಬಲ್ ಅಂತ ಹೇಳಿದ್ರೆ ಅವಾಗ ಅದಕ್ಕೆ ವೆಜಿಟೇಬಲ್ಗೆ ಒಳ್ಳೆ ಬಿಸಿಲು ಬೇಕು. ಇವಾಗ ಬಿಸಿಲು ಸ್ವಲ್ಪ ಕಡಿಮೆ ಆಗಿದೆ, ಅಂದರೆ ಗಿಡ ಮರ ಎಲ್ಲ ಜಾಸ್ತಿ ಆಗಿ ಗಿಡ ಮರ ಕಡಿಮೆ ಇದ್ದ ಟೈಮ್ನಲ್ಲಿ ಒಂದು ಏರಿಯಾದಲ್ಲಿ ನಾನು ಬೆಂಡೆಕಾಯಿ, ಅಲಸಂದೆ ಬೇರೆ ಬೇರೆ ಟೈಪ್ದು ಹಾಕಿದ್ದೇನೆ. ಅದು ಕೂಡ ಈ ಜೀವಾಮೃತ ಮಾಡಿ ಅದು ಒಳ್ಳೆ ಇಳು ಕೊಟ್ಟಿದೆ, ಒಳ್ಳೆ ಟೇಸ್ಟ್ ಬರ್ತದೆ. ಅದು ಸರಿ. ಇದಕ್ಕೆ ಬೇರೆ ಗೊಬ್ಬರ ಏನಾದರೂ ಕೊಡ್ತೀರಾ ಈ ಹಣ್ಣಿನ ಗಿಡಗಳಿಗೆ? ಅದಕ್ಕೆ ಬೇರೆ ಏನೋ ಗೊಬ್ಬರ ಹಾಕೋದಿಲ್ಲ, ಇಷ್ಟೇ ಹಾಕೋದು ನಾವು. ಈ ಗಿಡಗಳಲ್ಲೆಲ್ಲ ಕೆಲವುದಕ್ಕೆ ಸಪರೇಟ್ ಆಗಿ ವಿಶೇಷವಾಗಿ ಅದನ್ನು ಬೆಳೆಸುವಾಗ ಕೇರ್ ಅಂತ ಕೊಡಬೇಕಾಗ್ತದ? ಕೇರ್ ಅಂತ ಕೊಡ್ಬೇಕಂತ ಹೇಳ್ತಾರೆ, ಅದು ಅಷ್ಟು ನಾವು ಲೇಬರ್ ಎಲ್ಲ ಇಡ್ಲಿಕ್ಕೆ ಆಗುದಿಲ್ಲ, ಅದು ನಮ್ಗೆ ಪೂರೈಸುದಿಲ್ಲ. ಇದರ ಹಣ್ಣುಗಳನ್ನ ಮತ್ತೆ ಮಾಡಿದ್ಮೇಲೆ ನೀವು ಕೊಯ್ದು ಮಾರಾಟ ಮಾಡ್ಲಿಕ್ಕೆ ಅಂತ ಏನಾದ್ರು ಮಾಡಿದ್ದೀರಾ ಯಾವ್ದಕ್ಕಾದ್ರೂ? ಇಲ್ಲ, ಯಾವುದು ಹಣ್ಣುಗಳನ್ನು ಮಾರಾಟ ಮಾಡೋದಿಲ್ಲ ನಾವು, ನಮ್ಮ ಒಳಗಿನ ಸರ್ಕಲ್ಗೆ ನಾವು ಕೊಡುದು. ಹಾಗೆ ಹಾಗೆ ಇಷ್ಟೆಲ್ಲ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಿ, ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ ನಿಮಗೆ ಕಷ್ಟ ಅಂತ ತೋರುದಿಲ್ಲ ಇದೆಲ್ಲ ವ್ಯವಸ್ಥೆ ಎಲ್ಲ? ಇಲ್ಲ, ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ ನಾವು ಅಷ್ಟು ಸಿಸ್ಟಮ್ಯಾಟಿಕ್ ಮಾಡಿದ್ದೇವೆ. ಒಬ್ಬ ಲೇಬರ್ ಇದ್ದಾನೆ, ಅವ ಖಾಲಿ ಪಂಪು ಸ್ಪಿಂಕ್ಲರ್ ಚೇಂಜ್ ಮಾಡಲಿಕ್ಕೆ ಮಾತ್ರ, ಮತ್ತು ನಮಗೆ ವರ್ಷಕ್ಕೆ ಒಂದು ಸರ್ತಿ ಲೇಬರ್ ಒಂದು 15 ಡೇಸ್ಗೆ ಒಂದು 10-12 ಜನ ತಗೊಂಡು ಈ ಗೊಬ್ಬರ ಹಾಕೋದೆಲ್ಲ ಮಾಡ್ತೇವೆ. ನಡು ನಡುವಿನಲ್ಲೇ ಒಂದು 2 ನಮ್ಮ ಗೊಬ್ಬರ ತಯಾರಿಗೆ, ಅಂದರೆ ನಮ್ಮ ಹತ್ರ 3 ಗೊಬ್ಬರದು ಟ್ಯಾಂಕ್ ಇದೆ, ಅದು ಅಂದರೆ ಒಂದು 25 ಫೀಟ್ ಉದ್ದ ಮತ್ತು 5 ಫೀಟ್ ಆಗಲ್ಲ, 5 ಫೀಟ್ ಎತ್ತರದು 4 ಟ್ಯಾಂಕ್ ಇದೆ. ಅದಕ್ಕೆ ನಾವು ಈ ಇದರದ್ದೇ ಎಲ್ಲ ವೇಸ್ಟ್ ಇದೆ, ಸೋಗೆ ಮತ್ತು ಬಾಳೆ ಗಿಡದ್ದು ವೇಸ್ಟ್ ಮತ್ತು ತರಗೆಲೆ ಅದು ಹಾಕಿ ಮತ್ತು ಲೇಯರ್ ಬೈ ಲೇಯರ್ ಸೆಗಣಿ ಹಾಕ್ತೇವೆ. ಈ ಸೆಗಣಿ ಕೂಡ ನಾವು ಗೋವಾನಿತ ಆಶ್ರಮದಿಂದ ತರಿಸೋದು, ಒಂದು ಟಿಪ್ಪರ್ ಅಂದರೆ 300 ಬುಟ್ಟಿ ತರಿಸ್ತೇವೆ ವರ್ಷಕ್ಕೆ. ಅದು ಬಿಟ್ಟು ಇನ್ನು ನಾವು ಸ್ವಲ್ಪ ಈ ಗೊಬ್ಬರವನ್ನು ಹೊರಗಿಂದ ತರಿಸ್ತೇವೆ. ಅದನ್ನು ಮತ್ತೆ ಎಂತ ಮಾಡ್ತೀರಿ ಅದರಲ್ಲಿ? ಅದು ಈ ಲೇಯರ್ ಬೈ ಲೇಯರ್ ಹಾಕ್ತಾ ಗೊಬ್ಬರ 1 ಆಗುವಾಗ ಫುಲ್ ಆಗ್ತದೆ, ಫುಲ್ಲಾಗಿ ನಮ್ಮ ತೋಟಕ್ಕೆ ರೆಡಿ ಆಗ್ತದೆ. ಅದರಲ್ಲಿ ಈ ಎರೆಹುಳು ಇಂಥದ್ದೇನಾದರೂ ಬಿಡುವಂಥದ್ದು? ಅಲ್ಲ, ಎರೆಹುಳಿಗೆ ನಾನು ಟ್ರೈ ಮಾಡಿದೆ, ಅದು ಎರೆಹುಳ ಪ್ರಾಬ್ಲಮ್ ಅಂತ ಹೇಳಿದರೆ ಅದು ಸರೌಂಡ್ ನೀರೆಲ್ಲ ನಿಲ್ಲಿಸಬೇಕು, ಇಲ್ಲದ್ರೆ ಎರೆಹುಳವನ್ನು ಇದು ಇರುವೆ ತಿಂತದೆ. ಅದನ್ನು ಎರೆಹುಳ ಸ್ಟಾಪ್ ಮಾಡಿ ಈಗ ಡೈರೆಕ್ಟ್ ಹಟ್ಟಿ ಗೊಬ್ಬರವೇ ಮಾಡ್ತೇವೆ ನಾವು. ಓಹೋ, ಇದು ಸುಮಾರು 4 ನೀವು ಇಂಥ ಡ್ರಮ್ ಉಂಟು ಅಂತ ಹೇಳಿದ್ರಿ, ಟ್ಯಾಂಕ್ ಇದೆ, ಟ್ಯಾಂಕ್ 4 ಟ್ಯಾಂಕ್, 4 ಟ್ಯಾಂಕ್ ಇದ್ದು ಒಮ್ಮೆಲೆ ಮಾಡಿ ನೀವು ಮಾಡುವಂಥದ್ದು ಅಲ್ಲ, ಒಂದೊಂದು ತಿಂಗಳು ತಿಂಗಳು ಬಿಟ್ಟು ಬಿಟ್ಟು ಮಾಡುವಂಥದ್ದು ಅಲ್ಲ. ಪ್ರತಿ ತಿಂಗಳು ನಾವು ಒಂದು 2 ಲೇಬರ್ ಅಂತ ತಗೊಂಡು ತೋಟದಲ್ಲೆಲ್ಲ ಕ್ಲೀನ್ ಮಾಡಿಸ್ತೇವೆ, ಕ್ಲೀನ್ ಮಾಡಿಸಿ ಅದರ ಕಸ ಇದೆಲ್ಲ ತೆಗೆದು ಟ್ಯಾಂಕಿಗೆ ಹಾಕ್ತೇವೆ, ಮತ್ತು ಲೇಯರ್ ಬೈ ಇದು ಸೆಗಣಿ ಹಾಕ್ತೇವೆ. ಆಗ ಹಾಕುವಾಗ ಪ್ರತಿ ತಿಂಗಳು ಮಾಡುವಾಗ 1 ಆಗುವಾಗ ಫುಲ್ ಆಗ್ತದೆ, ಅದು ಧಾರಾಳ ನಮ್ಮ ಇದಕ್ಕೆ ಗೊಬ್ಬರಕ್ಕೆ ಸಾಕಾಗ್ತದೆ. ನೀವು ಹೆಚ್ಚಾಗಿ ಎಲ್ಲ ಕೃಷಿಯಲ್ಲೂ ಕೂಡ ಈ ಸಾವಯವ ಗೊಬ್ಬರವನ್ನೇ ಬಳಸ್ತಾ ಇದ್ದೀರಿ? ಹೌದು ಹೌದು. ನೀವು MCF ಅಲ್ಲಿ ಕೆಲಸ ಮಾಡಿದ್ರು ಕೂಡ ಈ ಏನು ರಾಸಾಯನಿಕ ಗೊಬ್ಬರವನ್ನು ಬಳಸೋದು ಕಡಿಮೆ, ಇದಕ್ಕೆ ಯಾಕೆ? ಸಾವಯವ ಗೊಬ್ಬರದಲ್ಲಿ ನಮಗೆ ಒಂದು ಒಳ್ಳೆ ಹೆಲ್ದಿ ಫುಡ್ ಸಿಗ್ತದೆ, ಅದು ಮೇನ್ ಪರ್ಪಸ್, ಮತ್ತು ಗಿಡಗಳು ಕೂಡ ಒಳ್ಳೆ ಹೆಲ್ತಿ ಇರ್ತದೆ, ಅದಕ್ಕೆ ಇದು ಆರೋಗ್ಯ ಎಲ್ಲ ಕೆಡುವುದಿಲ್ಲ, ಮತ್ತು ಸ್ಪ್ರೇ ಎಲ್ಲ ನಾವು ಮಾಡೋದಿಲ್ಲ, ಕೆಮಿಕಲ್ ಯೂಸ್ಲೇ ಮಾಡಬಾರ್ದು. ಈಗ ಈ ಗಿಡಗಳಿಗೇನು ರೋಗ ಇದ್ದಂಥದ್ದೇನು ಬರೋದಿಲ್ವ? ರೋಗ ಬಂದರೆ ನಾವು ಅದಕ್ಕೆ ನಾವು ಕೆಮಿಕಲ್ ಯೂಸ್ ಮಾಡೋದಿಲ್ಲ, ಬೇರೆ ಬೂದಿಯ ಇಂಥದೆಲ್ಲ ಚೆಲ್ಲಿ ಹಾಗೆ ಇದು ಈ ಥರದ ವ್ಯವಸ್ಥೆ ಮಾಡ್ತೇವೆ, ಇಲ್ಲದ್ರೆ ಬೇವಿನ ಎಣ್ಣೆ ಇದು ಸ್ಪ್ರೇ ಮಾಡಿ ಅದರಲ್ಲೇ ಯೂಸ್ ಮಾಡ್ತೇವೆ. ಮುಖ್ಯವಾಗಿ ಈ ಥರದಲ್ಲೇ ಮ್ಯಾನೇಜ್ ಮಾಡ್ತೀವಿ. ಹೌದು. ತೆಂಗಿನ ಮತ್ತು ಅಡಿಕೆ ಗಿಡಕ್ಕೆ ನೀವು ವರ್ಷಕ್ಕೆ ಬೋರ್ಡ ಮಿಶ್ರಣ ಮಾತ್ರ ಹಾಕ್ತೇವೆ, ಬೇರೆ ಯಾವುದು ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ. ಈಗ ತೆಂಗು ಕೂಡ ನಿಮ್ಮಲ್ಲಿ ಇದೆ ಅಂತ ಹೇಳಿದ್ರಿ, ತೆಂಗಿನದು ಎಷ್ಟು ಗಿಡ ಉಂಟು ಸುಮಾರು? ತೆಂಗಿನದು ಒಂದು 120 ಮರ ಇದೆ, ಅದರದ್ದು ನಾವು ತೆಗೆದು ನಮ್ಮ ಮನೆಗೆ ಬೇಕಾದಷ್ಟು ಎಣ್ಣೆ ನಾವು ಅದೇ ತೆಂಗಿನದೇ ಯೂಸ್ ಮಾಡ್ತೇವೆ, ಮತ್ತು ಉಳಿದದನ್ನು ನಾವು ಮಾರ್ತೇವೆ. ಬೊಂಡ ಮಾಡಿ ಮಾರುವಂಥ ಬೊಂಡ ಖಾಲಿ ನಮ್ಮ ಹತ್ರ ಗೆಂದಾಳಿ ಬೊಂಡ ಇದೆ, ಅದು ಕೆಂಪು, ಅದು ನಾಗರ ಪಂಚಮಿ ದಿವಸ ಮಾತ್ರ ಅದನ್ನು ತೆಗೆದು ಮಾರ್ತೇವೆ ಅಂದ್ರೆ ಕೇಳಿದ್ರೆ ಕೊಡ್ತೇವೆ, ಇಲ್ಲದ್ರೆ ಆಗಿರ್ತದೆ. ಬಾಕಿ ಹೀಗೆ ಬೊಂಡ ಮಾರುವ? ಇಲ್ಲ, ಬೊಂಡ ಮಾರುದಿಲ್ಲ. ಈ ಎಲ್ಲ ಈ ತೆಂಗಿನ ಗಿಡಗಳು ಕೂಡ ನಮ್ಮ ಊರಿದ್ದೇಯಾ ಅಥವಾ ಬೇರೆ ಯಾವ್ದಾದ್ರು ಉಂಟಾ? ಇಲ್ಲ, ಎಲ್ಲ ಹೆಚ್ಚಿನದ್ದು ಊರಿದೆ. ನಾವು ಇಂಟ್ರೆಸ್ಟ್ ತಗೊಂಡದ್ದು CPCRI ಕಾಸರಗೋಡಿಂದ ತಗೊಂಡ, ಅದು ಒಳ್ಳೆ ಇಳ್ದು ಕೊಡ್ತದೆ, ಅದು ಬಿಟ್ಟು ಅಲ್ಲಿ ಲೋಕಲ್ ಒಬ್ಬರ ಹತ್ರ ನಾವು ತಗೊಂಡಿದ್ದೇವೆ, ಅದು ಒಳ್ಳೆ ಇಳ್ದು ಅದು ನೋಡಿಯೇ ತಗೊಂಡದ್ದು, ಗಿಡ ನೋಡಿಯೇ ಕಾಯಿಯನ್ನು ಬೀಜ ಮಾಡಿ ನಾವು ಇದು ಮಾಡಿದ್ದು. ಈಗ ಒಳ್ಳೆ ಇಳ್ದು ಕೊಡ್ತಾವೆ, ಒಳ್ಳೆ ಇಳ್ದು. ಅದರಲ್ಲಿ ಯಾವ್ದಾದ್ರು ವಿಶೇಷವಾದಂಥ ಗಿಡಗಳೇನಾದ್ರೂ ಉಂಟಾ? ವಿಶೇಷ ಗಿಡ ಅಂತ ಹೇಳಿದ್ರೆ ಅದೇ ಒಂದು ಗ್ರೀನ್ ಬೊಂಡದ್ದು, ಮತ್ತೆ ಗೆಂದಾಳಿ, ಮತ್ತೆ ಅರೆಗೆಂದಾಳಿ, ಅಂದರೆ ನನಗೆ ಒಂದು ಸ್ವಲ್ಪ ಟೇಸ್ಟ್ ಇದೆ ಬೇರೆ ಬೇರೆ ಟೈಪ್ ನೋಡುವಂತ, ಹಾಗೆ ಅದೆಲ್ಲ ನೆಟ್ಟಿದ್ದೇನೆ. ತೆಂಗಿನದಲ್ಲಿ ಕೂಡ ಹಾಗೆ ಒಳ್ಳೆ ಒಂದೊಂದಕ್ಕೆಲ್ಲ ಒಂದು ಕೆ ಜಿ ಮೇಲೆ ಕೂಡ ಇರ್ತದೆ ಹಾಗೆ. ಮತ್ತೆ ನಮ್ಮ ಹತ್ರ ಹಲಸು ಇದೆ, ಬೇರೆ ಬೇರೆ ಟೈಪ್ದು ಹಲಸು ಇದೆ ನಮ್ಮ ಹತ್ರ. ಈಗ ಊರಿಂದು ತುಳುವೆ ಬರಿಕೆ ಅಂಥದ್ದೆಲ್ಲ ಇದೆ, ಸಿಂಗಾಪುರ್ ಇದೆ. ಅದು ಬಿಟ್ಟು ನಮ್ಮ ಹತ್ರ ಈಗ ನಾನು ರೀಸೆಂಟ್ಲಿ ಕೆಲವು ತಗೊಂಡಿದ್ದೇನೆ ಕೆಂಪು ಹಲಸು ಇದೆಲ್ಲ. ಈಗ ಅದು ಇನ್ನೂ ಮೇಲೆ ಬರಬೇಕು ಅಂಥದ್ದೊಂದು 7-8 ಟೈಪ್ದು ನೆಟ್ಟಿದ್ದೇನೆ. ಮತ್ತು ಇದು ಗಮ್ಲೆಸ್ ಇದೆ, ಬೇರೆ ಎಲ್ಲೋ ಟೈಪ್ ಇದೆ ಅಂದರೆ ತುಮಕೂರು, ಕೆಲವು ವೆರೈಟಿ ನನಗೆ ಸಿಕ್ಕಿದ ಗಿಡ ಎಲ್ಲ ತಂದು ಹಾಕಿದ್ದೇನೆ, ಇನ್ನು ಬರ್ಬೋದು ಅದರಲ್ಲಿ. ನೀವು ಈಗ ಬೇರೆ ಬೇರೆ ರೀತಿಯ ಒಂದು ಪ್ರಯೋಗಗಳನ್ನೆಲ್ಲ ಮಾಡ್ತಾ ಇದ್ದೀರಿ, ಈಗ ಹಣ್ಣಿನ ಗಿಡಗಳನ್ನು ಮಾಡ್ತಾ ಇದ್ದೀರಿ, ಇದೆಲ್ಲ ಮಾಡಲಿಕ್ಕೆ ನಿಮಗೆ ಸಮಯ ಸಿಗ್ತದೆ? ನನಗೆ ಸಮಯ ಅದಕ್ಕಾಗಿ ನಾನು ಇಡ್ತೇನೆ. ಈ ಅಗ್ರಿಕಲ್ಚರ್ಗೆ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೇನೆ, ಈಗ ಇಂಟ್ರೆಸ್ಟ್ ತಗೊಳ್ತಾ ಇದ್ದೇನೆ. ಅದು ಬಿಟ್ಟು ನನಗೆ ಬೇರೆ ಹವ್ಯಾಸ ಕೂಡ ಇದೆ, ನನಗೆ ಬುಕ್ ಓದೋದು ತುಂಬ ಹವ್ಯಾಸ. ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಲೈಬ್ರರಿ ಇಟ್ಟಿದ್ದೇವೆ. ಸರಿ, ಅದರಿಂದಾಗಿಯೂ ನಿಮ್ಮ ಅಗ್ರಿಕಲ್ಚರ್ಗೆ ಉಪಯೋಗ ಆಗ್ತಿರ್ಬೋದು ಅಲ್ವಾ? ಹೌದೌದು. ಅದು ಬಿಟ್ಟು ನಂದು ಕೆಲವು ಹಾಬಿ ಇದೆ, ಸ್ಟ್ಯಾಂಪ್ ಕಲೆಕ್ಷನ್, ಫಸ್ಟ್ ಏ ಕವರ್ ಕಲೆಕ್ಷನ್, ಅದು ನಾನು 67 ಮಾಡ್ತಾ ಇದ್ದೇನೆ. ನನ್ನ ಹತ್ರ 1000 ಇದೆ ಸ್ಟ್ಯಾಂಪ್ಸ್. ಮತ್ತೆ ಕಾಯಿನ್ಸ್ ಇದೆ, ಡಿಫ್ರೆಂಟ್ ಟೈಪ್ ಇದು ಕಾಯಿನ್ಸ್ ಇದೆ, ನೋಟ್ ಇದೆ ಡಿಫೆಕ್ಟಿವ್. ಮತ್ತೆ ನಾನು ಎಲ್ಲಿಯಾದರೂ ಪ್ಲೇಸ್ಗೆ ವಿಸಿಟಿಗೆ ಹೋದ್ರೆ ಅಲ್ಲಿದೆಲ್ಲ ಕಲಾ ವಸ್ತು ಇದ್ರೆ ಒಂದೊಂದು ಸ್ಮಾಲ್ ನೆನಪಿಗಾಗಿ ಪರ್ಚೇಸ್ ಮಾಡಿ ಇಟ್ಟಿದ್ದೇನೆ. ಸರಿ, ಹಾಗೆ ನಂದೊಂದು ಬೇರೆ ಕಲೆಕ್ಷನ್ ಹಾಬಿ ಎಲ್ಲ ಇದೆ ಅಲ್ವಾ. ಈಗ ಇನ್ನು ಮುಂದೆ ಗಿಡ ಜಾಸ್ತಿ ಮಾಡುವಂಥದ್ದು ಯೋಚನೆ ಉಂಟಾ ಈ ಹಣ್ಣಿನ ಗಿಡಗಳನ್ನ? ಹಣ್ಣಿನ ಗಿಡ ಇನ್ನು ಅಲ್ಲಿ ಮಾಡಿದ್ರೆ ಅದಕ್ಕೆ ಒಂದು ಲಿಮಿಟ್ ಇದೆ, ಅದು ಇನ್ನು ಬೇಡ ಅಂತ ಆಗ್ತದೆ ನನಗೆ. ಅಂದ್ರೆ ಬಾಕಿ ಗಿಡ ಕೂಡ ಒಳ್ಳೆ ಆಗುದಿಲ್ಲ ಹಾಗೆ. ಆ ಸ್ಪೇಸ್ ನೋಡಿಯೇ ಮಾಡ್ಬೇಕು ಅದನ್ನು. ಸರಿ, ಮತ್ತೆ ಇನ್ನೊಂದು ಹೇಳ್ತೇನೆ, ನನ್ನ ಇದರಲ್ಲಿ ಇನ್ಕಮ್ ಸಿಕ್ಕಿದ್ರಲ್ಲಿ ನಾನು 1/3 ಅಮೌಂಟನ್ನು ನಾವೊಂದು ಫ್ರೀ ಹಾಸ್ಟೆಲ್ ಮಾಡಿದ್ದೇವೆ, ಅಲ್ಲಿ 12 ಜನ ಹುಡುಗರಿದ್ದಾರೆ, ನಮ್ಮ ಫ್ಯಾಮಿಲಿ ನೋಡೋದು. ಅದಕ್ಕೆ ನನ್ನ ಇದರದ್ದು 1/3 ಅಮೌಂಟನ್ನು ಡೈರೆಕ್ಟ್ ಅಲ್ಲಿ ಖರ್ಚು ಮಾಡ್ತೇನೆ. ಮತ್ತು ನಮ್ಮ ಈ ವರ್ಕರ್ಸ್ ಎಲ್ಲ ಇದ್ದಾರೆ ಅಗ್ರಿಕಲ್ಚರ್ ಬೇಕಾದ, ಅವರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ನಾನು ಮಾಡ್ತೇನೆ. ಹಾಗೆ ನನ್ನ ಓನ್ ಪರ್ಪಸ್ಗೆ ನಾನು ಖರ್ಚು ಮಾಡೋದು ಇಟ್ಟು ಇದಕ್ಕೂ ಕೂಡ ಮಾಡ್ತಾ ಇದ್ದೀರಿ, ಅವರಿಗೆ ಕೂಡ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಕೊಡ್ತಾ ಇದ್ದೇನೆ. ಸರಿ, ಒಳ್ಳೆಯದು ಬಾಲಕೃಷ್ಣ ಅವರೇ, ಮುಖ್ಯವಾಗಿ ನಿಮ್ಮ ಕೃಷಿಯ ಅನುಭವಗಳು, ನಿಮ್ಮ ಬೇರೆ ಬೇರೆ ಹಾಬಿಗಳ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜಿ ಕೆ ಬಾಲಕೃಷ್ಣ ಅವರ ಕೃಷಿ ಅನುಭವದ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ತನಕ ಸ್ಟೈಫೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ರಕ್ತದಾನ ಮಹಾದಾನ, ಆಪ್ಕಾ 1 ಯೂನಿಟ್ ಬ್ಲಡ್ 3 ಜಿಂದಗಿಯಾ ಬಚಾ ಸಕ್ತಾ ಹೈ. ಆಯೇ ಹಮ್ ರಕ್ತದಾನ ಕರೆ ಔರ್ ಇಸ್ ಮಹಾನ್ ಕಾರ್ಯ ಮೇ ಅಪ್ನಿ ಭಾಗಿದಾರಿ ಸುನಿಶ್ಚಿತ್ ಕರೆ. ರಕ್ತದಾನ ಸೇವಾಯ ಸ್ವಾಸ್ಥ್ಯ ಸೇವಾ ಮಹಾನಿದೇಶಾಲಯ, ಸ್ವಾಸ್ಥ್ಯ ಏವಂ ಪರಿವಾರ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ದ್ವಾರ ಜನಹಿತ್ ಮೇ ಜಾರಿ. ಸ್ವಾಮಿ ಕೊರಗಜ್ಜನ ಸಾನ್ನಿಧ್ಯ ಭಟ್ರಕುಮೇರು ಪದವಿನಂಗಡಿಯಲ್ಲಿ ಡಿಸೆಂಬರ್ 7 ಭಾನುವಾರದಂದು ಸಂಜೆ 4 ವಾರ್ಷಿಕ ಕೋಲ ಸೇವೆ ನಡೆಯಲಿದೆ. ಭಗವದ್ ಭಕ್ತರಿಗಾಗಿ ಸಾನ್ನಿಧ್ಯದಲ್ಲಿ ಪ್ರತಿ ತಿಂಗಳ ಮೊದಲ ಭಾನುವಾರ ಬೆಳಿಗ್ಗೆ ಕೋಲ ಸೇವೆ, ದರ್ಶನ ಸೇವೆ, ನಂತರ ಹರಿನಾಮ ಸಂಕೀರ್ತನೆ, ಅನಂತರ ಅಗೆಲು ಸೇವೆ ನಡೆಯುತ್ತದೆ. ಪ್ರತಿ ಶನಿವಾರದಂದು ಸಂಜೆ ಭಜನೆ ಮತ್ತು ಪೂಜೆ, ವಾರದಲ್ಲಿ 3 ಪ್ರಶ್ನಾ ಚಿಂತನೆಯೂ ಇದೆ. ಬನ್ನಿ ಸ್ವಾಮಿ ಕೊರಗತನಿಯ ಸಾನ್ನಿಧ್ಯ ಭಟ್ರಕುಮೇರು ಪದವಿನಂಗಡಿಗೆ. ಕೊರಗಜ್ಜನ ಕೃಪೆಗೆ ಪಾತ್ರರಾಗಿ ಎಂದು ಸರ್ವರನ್ನು ಆದರದಿಂದ ಸ್ವಾಗತಿಸುವ ಕ್ಷೇತ್ರದ ಯಜಮಾನರಾದ ಭಾಸ್ಕರ ಬಂಗೇರ. ಮೊಬೈಲ್ ಸಂಖ್ಯೆ 9632661267. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹೊಳೆ ಅಡಿಕೆ ಕ್ವಿಂಟಾಲಿಗೆ 36,000 to 53,000, ಹೊಸ ಅಡಿಕೆ ಕ್ವಿಂಟಾಲಿಗೆ 30,500 to 41,000, ಕೋಕಾ ಕ್ವಿಂಟಾಲಿಗೆ 25,000 to 35,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 9,000 to 21,000, ತೆಂಗಿನಕಾಯಿ ಒಂದನೇ ವರ್ಗ 1,000 to 35,000, ಎರಡನೇ ವರ್ಗ 1,000 to 30,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,600 to 5,400, ಕಟ ಸಾಂಬಾರ್ 3,500 to 4,500, ಐಆರ್ ಎಂಟು ಕ್ವಿಂಟಾಲಿಗೆ 3,800 to 4,500, ಭತ್ತ ಆಮದು ಕ್ವಿಂಟಾಲಿಗೆ 2,300 to 2,500, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,650 to 5,200, ಕೆಂಪು 4,500 to 5,000, ಕಪ್ಪು 5,000 to 5,500, ಮೆಣಸು ಕ್ವಿಂಟಾಲಿಗೆ 17,500 to 22,000, ಕಾಳು ಮೆಣಸು ಕ್ವಿಂಟಾಲಿಗೆ 13,000 to 67,500, ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 13,200 to 14,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,500 to 6,000, ಕದಳಿ ಕ್ವಿಂಟಾಲಿಗೆ 5,500 to 7,000, ಗಾಳಿ ಕ್ವಿಂಟಾಲಿಗೆ 5,800 to 6,500, ನೇಂದ್ರ ಕ್ವಿಂಟಾಲಿಗೆ 7,000 to 8,000. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹೀಗೆ ಒಂದು ಸಂಪ್ರದಾಯದ ಹಾಡು, ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ, ಸಿಂಗಾರ ಮಾಡಿರೆ ಬಂಗಾರದ ಬೊಂಬೆಗೆ. ಸಿಂಗಾರ ಮಾಡಿರೆ ಬಂಗಾರದ ಬೊಂಬೆಗೆ ಹೂವನ್ನು ಮುಡಿಸಿರೆ ಈ ಅಪ್ಸ ಬೇಗೆ